ಅನುಸರಿಸಬೇಕು, ಸೇವನೆ ಮಾಡುವಂತಹ ಒಂದು ಸಂದರ್ಭದೊಳಗ, ಆಮೇಲೆ ನಮ್ಮ ರೈತರು ಕೂಡ ಯಾವ ರೀತಿ ಇದಕ್ಕೆ ಸ್ಪಂದಿಸ್ತಾ ಇದ್ದಾರೆ, ಈ ಎಲ್ಲ ವಿಚಾರಗಳನ್ನ ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ಚರ್ಚೆ ಮಾಡೋಣ. ಈ ವಿಷಯಗಳ ಬಗ್ಗೆ ಬೆಳಕು ಚೆಲ್ಲೋದಕ್ಕೆ ನಮ್ಮ ಜೊತೆಗೆ ವಿಜಯಪುರ ಕೃಷಿ ಮಹಾವಿದ್ಯಾಲಯದೊಳಗ ಆಹಾರ ವಿಜ್ಞಾನ ಮತ್ತು ಪೋಷಣೆ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಕಾಶಿಬಾಯಿ ಖ್ಯಾಡ್ಗೆಯವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಕಾಶಿಬಾಯಿ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಆತ್ಮೀಯರೇ, ತಾವು ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿ ಇಲ್ಲೇನು ಚರ್ಚೆ ನಡೀತಾ ಇದೆ ಇದರ ಬಗ್ಗೆ ತಮ್ಮದೇನಾದರೂ ಸಮಸ್ಯೆ ಇತ್ತು, ಪ್ರಶ್ನೆ ಇತ್ತು ಅಂತಂದ್ರೆ ತಾವು ಕೇಳಬಹುದು. ಅದಕ್ಕಾಗಿ ನಮ್ಮ ಎರಡು ನಂಬರ್ಗಳನ್ನು ನಾನು ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 2703340, ಇನ್ನೊಂದು 2703550. ವಿಜಯಪುರದ ಎಸ್ಟಿಡಿ ಕೋಡ್ 08352. ಈ ನಂಬರ್ಗಳಿಗೆ ತಾವು ಕರೆ ಮಾಡಬಹುದು. ಆದರೆ ಒಂದು 15-20 ನಿಮಿಷ ಆದ ನಂತರ, ಮೊದಲ ಈ ಚರ್ಚೆಯನ್ನು ನಾವು ಶುರು ಮಾಡ್ತೀವಿ, ಈ ವಿಷಯ ಸಂಪೂರ್ಣ ಆದ ನಂತರ ತಾವು ಕರೆಗಳನ್ನು ಮಾಡಬಹುದು, ಆವಾಗ ತಮಗೆ ಅವಕಾಶ ಕೊಡ್ತೀವಿ. ಮೊದಲಿಗೆ ಈ ಸಿರಿಧಾನ್ಯಗಳ ಮಹತ್ವ, ಸಿರಿಧಾನ್ಯಗಳು ಯಾವ ರೀತಿ ನಾವು ನಮ್ಮ ಬದುಕಿನೊಳಗೆ ಅಳವಡಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ಕಾಶಿಬಾಯಿ ಖ್ಯಾಡ್ಗೆಯವರಿಂದ ಕೇಳೋಣ. ಎಲ್ಲ ಶ್ರೋತೃಗಳಿಗೆ ನನ್ನ ನಮಸ್ಕಾರ. ಈಗ ನಾವು ಮುಖ್ಯವಾಗಿ ಸಿರಿಧಾನ್ಯಗಳು ಅಂದರೆ ಮೊದಲೇನಂತಿದ್ವಿ, ಇವೇನು ಹೊಸ ಆಹಾರ ಅಲ್ಲ, ಇದು ನಮ್ಮ ಹಿರಿಯರು ಇದನ್ನು ಉಪಯೋಗಿಸ್ಕೊತಾನೆ ಬಂದಿದ್ದಾರೆ. ಮೊದಲು ಏನಂತಂದ್ರೆ ಇದಕ್ಕೆ ನಾವು ತೃಣಧಾನ್ಯ ಅಂತ ಹೇಳ್ತಿದ್ವಿ. ಕಾರಣ ಅಂತಂದ್ರೆ ಒಂದು ಏನು ಮರುಭೂಮಿಯಲ್ಲಿ ಅಥವಾ ಒಣಭೂಮಿ ಜಮೀನಿನಲ್ಲಿ ಅಂದ್ರೆ ಎಂಥ ಫಲವತ್ತೆ ಇರಲಾರ್ದ ಒಂದು ಮಣ್ಣಿನಲ್ಲೂ ಕೂಡ ಅದು ಬೆಳಿಬಹುದು. ಒಂದು ಒರಟ ಧಾನ್ಯ ಅನ್ಕೊಂಡ್ಬಿಟ್ಟು ತೃಣಧಾನ್ಯ ಅಂತಿದ್ರು. ನಂತರ ಅದನ್ನ ನಾವು ಕಿರುಧಾನ್ಯ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕಾರಣ ಅಂತಂದ್ರೆ ಅದು ಗಾತ್ರ ಅಂದ್ರೆ ನೋಡ್ಲಿಕ್ಕೆ ಸಣ್ಣದಿರೋದ್ರಿಂದ ಕಿರುಧಾನ್ಯ ಅನ್ಲಿಕ್ಕೆ. ಆದ್ರೆ ಇತ್ತೀಚಿನ ಸಲುವಾಗಿ ಈಗ 2-3 ವರ್ಷದಿಂದ ನಾವು ಸಿರಿಧಾನ್ಯ ಅಂತ ಇದ್ದೀವಿ. ಕಾರಣ ಅಂದ್ರೆ ಸಿರಿ ಸಿರಿ ಅಂದ್ರೆ ಶ್ರೀಮಂತಿಕೆ. ಶ್ರೀಮಂತಿಕೆ ಅಂದ್ರೇನು, ಅದರಲ್ಲಿ ಪೋಷಕಾಂಶಗಳು ಅಷ್ಟೊಂದು ಭರಿತವಾಗಿರೋದ್ರಿಂದ ಅದಕ್ಕೆ ಸಿರಿಧಾನ್ಯ ಅಂತ ಹೇಳ್ತಾ ಇದ್ದೀವಿ. ಇನ್ನು ಈ ಸಿರಿಧಾನ್ಯಗಳಲ್ಲಿ ನಾವು 8 ಸಿರಿಧಾನ್ಯನ ನೋಡಬಹುದು. ಒಂದು ಅಂತಂದ್ರೆ ಈಗ ನಮ್ಮ ಬಿಜಾಪುರದಲ್ಲೇ ಬೆಳೆಯುವಂತ ಜೋಳ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಇತ್ತಿತ್ತಲೆ ರಾಗಿನೂ ಕೂಡ ಬೆಳೀತಾ ಇದೀವಿ, ನವಣಿ, ಸಾವಿ, ನಂತರ ಬರಗು, ಹರ್ಕ, ಆಮೇಲೆ ಉದಲು, ಇವು ಎಲ್ಲ 8 ಸಿರಿಧಾನ್ಯಗಳಂತ ಕರಿತೀವಿ. ಆದ್ರೆ ಈ ಸಿರಿಧಾನ್ಯಗಳನ್ನ ನಾವು ತಿಂದಾಗ ನಮ್ಮ ದೇಹದ ಮೇಲೆ ಹೆಂಗ್ ಪರಿಣಾಮ ಬೀರ್ತದ ಅನ್ನೋದ್ರಿಂದ ಎರಡು ತರ ಒಂದು ಗುಂಪು ಮಾಡ್ತೀವಿ. ಒಂದಂದ್ರೆ ಸಕಾರಾತ್ಮಕ ಸಿರಿಧಾನ್ಯ ಅಂದ್ರೆ ಪಾಸಿಟಿವ್ ಮಿಲ್ಲೆಟ್ಸ್ ಅಂತ ಹೇಳ್ತೀವಿ. ಯಾಕೆ ಅದರಲ್ಲಿ ಬರುವಂತವು ಅಂದ್ರೆ ನವಣೆ, ಉದಲು, ಹರಕ, ಸಾವಿ ಮತ್ತೆ ಕೊರ್ಲೆ. ಇನ್ನು ತಟಸ್ಥ ಅಥವಾ ನ್ಯೂಟ್ರಲ್ ಮಿಲ್ಲೆಟ್ಸ್ ಅಂತ ಹೇಳ್ತೀವಿ, ಇದರಲ್ಲಿ ಸಜ್ಜಿ, ರಾಗಿ, ಜೋಳ, ಬರಗು ಬರ್ತದೆ. ಈ ಸಕಾರಾತ್ಮಕ ಸಿರಿಧಾನ್ಯ ಅಂತಂದ್ರೆ ನಾವು ತಿಂದಾಗ ನಮ್ಮ ದೇಹದ ಮೇಲೆ ಒಂದು ಒಳ್ಳೆಯ ಒಂದು ಇಂಪ್ಯಾಕ್ಟ್ ಅಂದ್ರೆ ಒಂದು ಒಳ್ಳೆಯ ಸಕಾರಾತ್ಮಕ ಪರಿಣಾಮ ಬೀಳೋದ್ರಿಂದ ಮುಖ್ಯ ಅಂತಂದ್ರೆ ಇದರಲ್ಲಿರುವಂತಹ ಜೀವಸತ್ವಗಳಾಗಿರ್ಬೋದು, ಫೈಬರ್ ಇರ್ಬೋದು, ಅಥವಾ ನಾರಿನಂಶ ಅಥವಾ ಇತರ ಒಂದು ಏನ್ ಪೋಷಕಾಂಶಗಳು ನಮ್ ತಿಂದಾಗ ಬೀಳುವಂತ ಒಂದು ಒಳ್ಳೆಯ ಏನು ಪೋಷಕಾಂಶ ನೀಡೋದ್ರಿಂದ ಹೇಳ್ತಾರೆ. ನಂತರ ಈಗ ಈ ಸಿರಿಧಾನ್ಯಗಳು ಆಕ್ಚುಲಿ ಅಂತ ಹೇಳಬೇಕು ಅಂದ್ರೆ ನಮ್ಮ ಸಂಪ್ರದಾಯಕ್ಕೆ ಹಿಂದಿನಿಂದ ಉಪಯೋಗಿಸುತ್ತಾ ಬಂದಿದೀವಿ. ಇತಿಹಾಸ ನೋಡ್ತಾ ಹೋದರೆ ಬಹಳ ನಮ್ಮ ಹಿಂದಿನ ಹಿರಿಯರೆಲ್ಲ ಉಪಯೋಗಿಸ್ತಾನೆ ಇದ್ರು. ನಮ್ಮ ಆ ಇತಿಹಾಸದಾಗ ನೋಡ್ತಾ ಇದ್ರೆ ಫಸ್ಟ್ ಉಪಯೋಗಿಸಿದಂತ ಸಿರಿಧಾನ್ಯ ಅಂದ್ರೆ ನವಣೆ. ಈ ನವಣೆ ಇವು ಸಿರಿಧಾನ್ಯಗಳೆಲ್ಲ ಏನಂದ್ರೆ ಈ ಇದು ಬೆಳೀತಾರಲ್ಲ ಗ್ರಾಸ್ ಅಂತಂದ್ರೆ ಈ ಕಸದಂಗೆ ಇರುತ್ತೆ, ಆ ಜಾತಿಗೆ ಬೀಳುವಂತ ಅದರಲ್ಲಿ ಬರುತ್ತೆ. ನೋಡ್ಲಿಕ್ಕೆ ಅದು ಹಾಗೇನೆ ಕಾಣುತ್ತೆ ಗ್ರಾಸ್ ನಂಗೆ ಅಂದ್ರೆ, ಆದ್ರೆ ಮುಂದೆ ಅದನ್ನ ಒಂದು ಒಳ್ಳೆ ಪರಿಣಾಮ ಇರೋದ್ರೆ ಆ ತರ ಸಂಪ್ರದಾಯಕ ಉಪಯೋಗಿಸ್ತಾ ಬಂದಿದೆ. ಆದ್ರೆ ಮುಂದೆ ಏನು ಹಸಿರು ಕ್ರಾಂತಿ ಆಯ್ತು, ಆಗ ಹಸಿವಿನ ತಡೆ ಒಂದು ನಿಗಿಸ್ಲಿಕ್ಕೆ ಗೋಧಿ ಮತ್ತು ಅಕ್ಕಿ ಆಮದು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದ್ರಿಂದ ನಮ್ಮ ಈ ಸಿರಿಧಾನ್ಯಗಳು ನಶಿಸಿ ಹೋದವು. ಈ ನಶಿಸಿ ಹೋಗ್ಲಿಕ್ಕೆ ಕಾರಣ ಅಂತಂದ್ರೆ ಒಂದು ಅದನ್ನ ಕೊಯ್ಲಿ ಮಾಡಿದಾಗ ಅದು ಸಣ್ಣ ಗಾತ್ರದಲ್ಲಿ ಇರೋದ್ರಿಂದ ಅದ್ರ ಜೊತೆ ಕಲ್ಲುಗಳು ಸೇರ್ಕೊಳ್ತವೆ. ಈ ಕಲ್ಲುಗಳನ್ನ ತೆಗೆಯೋದು ಬಹಳ ಒಂದು ತೊಂದರೆ ಇತ್ತು. ಅವಾಗ ಹಿಂದಿನವ್ರು ಏನ್ ಮಾಡ್ತಿದ್ರು, ನೀರಿನಲ್ಲಿ ಜಾಲಿಸಿಬಿಟ್ಟು ಕಲ್ಲನ್ನ ತೆಗಿತಿದ್ರು. ಅದು ಒಂದು ಬಹಳ ಒಂದು ಕೆಲಸ ಹೆಚ್ಚು ಆಗುವಂತದ್ದು. ಎರಡನೇದು ಅಂತಂದ್ರೆ ಅದ್ರ ಮೇಲೆ ಅದು ಚಿಕ್ಕದಿರುತ್ತೆ, ಅದ್ರ ಮೇಲೂ ಇರುವಂತ ಒಂದು

ಕೇಳುವ ಒಂದು ಕರೆಯನ್ನ ತಗೊಳ್ಳೋಣ ಅಂತ ಹೇಳಿ. ಒಂದು ಹಲೋ ಹಲೋ ನಮಸ್ಕಾರ. ಹಲೋ ನಮಸ್ಕಾರ ಸರ್. ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು, ಎಲ್ಲಿಂದ? ನಾವು ತಾಜ್ಪುರದಿಂದ ಶಿವಶರಣ ಸೌದಿ ಅಂತ ಸರ್. ಹೇಳ್ರಿ ಶಿವಶರಣ ಅವ್ರೆ, ಏನ್ ಪ್ರಶ್ನೆ ಅದ ತಮ್ದು? ಅಂದ್ರೆ ಪೌಷ್ಟಿಕ ಆಹಾರ ಅಂದ್ರೆ ಏನು ಸೇವನೆ ಮಾಡ್ಬೇಕಂತ ನಾವು ಪ್ರಶ್ನೆ ಮಾಡ್ತೀವಿ ಸರ್. ಯಾಕಂದ್ರೆ ನಾವು ಎಲ್ಲರೂ ಇವ್ರಿ ಹಾಕಿ ಬೈತೀವಿ, ಅದಕ್ಕೆ ಪೌಷ್ಟಿಕಾಂಶ ಎದುರಾಗೂ ಇಲ್ಲ ಅಂತ ನಾನು ಹೇಳ್ತೀನಿ ಸರ್. ಅದಕ್ಕೆ ಹಂಗ ಅಂತ ನಾನು ಅಭಿಪ್ರಾಯ ಕೇಳ್ತೀನಿ ಸರ್ ಮೇಡಮ್ ಅವ್ರಿಗೆ. ಈಗ ಈಗ ಒಳ್ಳೆ ಕ್ವಶನ್ ನಿಮ್ದು. ಈಗ ಮನುಷ್ಯ ಈಗ ಸಾಮಾನ್ಯ ನೀವು ರೈತರು ನೀವು ಬೆಳಿತೀರಿ, ನಿಮ್ಗೆ ಗೊತ್ತಿರತ್ತೆ ಏನೇನ್ ಗೊಬ್ಬರ ಹಾಕ್ತೀರಿ ಏನಂತ. ನಾನ್ ಮಾತ್ರ ಸತ್ಯವಾಗಿ ಹೇಳ್ತೀನಿ ಮೇಡಮ್, ನಾನ್ ಮಾತ್ರ ರಾಸಾಯನಿಕ. ಅದಕ್ಕೆ ನಾವು ಸಾವಯವ ಅಂತಾನೆ ಹೇಳ್ತಾ ಇದೀವಿ ಸಿರಿಧಾನ್ಯಗಳು, ಯಾಕಂದ್ರೆ ಯಾವುದೇ ಒಂದು ರಾಸಾಯನಿಕ ಹಾಕೋದಿಲ್ಲ. ಹಾಗಾಗಿ ಈ ಸಿರಿಧಾನ್ಯಗಳಲ್ಲಿ ನಿಮಗೆ ಏನು ಬೇಕು ದೇಹಕ್ಕೆ ಎಲ್ಲ ಕ್ವಾಲಿಟಿ ಚೆನ್ನಾಗಿರುತ್ತೆ ರೀ. ಈಗ ಉದಾಹರಣೆಗೆ ನಿಮಗೆ ಶಕ್ತಿ ಬರಬೇಕು ಅಂದ್ರೆ ಕಾರ್ಬೋಹೈಡ್ರೇಟ್ ಅಥವಾ ಶರ್ಕರ್ ಪಿಷ್ಟ ಬೇಕ್ರಿ ನಿಮಗೆ. ಅದ್ರ ಜೊತೆ ಪ್ರೋಟೀನ್ ಅಂಶ ಕೂಡ ಬಹಳ ಒಂದು ಒಳ್ಳೇದು, ಅಂದ್ರೆ ಬೆಳವಣಿಗೆ ಆಗ್ಲಿಕ್ಕೆ ಅಥವಾ ನಮ್ಮ ದೇಹದಾಗ ಯಾವುದೇ ಗಾಯ ಆಯ್ತಂದ್ರೆ ಮಾಯ್ಲಿಕ್ಕೆ ಅದು ಪ್ರೋಟೀನ್ ಏನು ಒಳ್ಳೆ ಕ್ವಾಲಿಟಿ ಬೇಕಲ್ರಿ, ಅದು ಸಿರಿಧಾನ್ಯದಲ್ಲಿ ಇರ್ತದೆ. ಇದ್ರ ಜೊತೆ ಎಣ್ಣೆ ಪದಾರ್ಥ ಕೂಡ ಬಹಳ ಬೇಕ್ರಿ. ನಮ್ಮ ಬಿಜಾಪುರದ ನಾವು ಜಾಸ್ತಿ ಎಣ್ಣೆ ಪದಾರ್ಥ ಶೇಂಗಾ ಉಪಯೋಗಿಸ್ತೀವ್ರಿ. ಆದ್ರೆ ಸಿರಿಧಾನ್ಯದಲ್ಲಿ ಇದು ಒಂಥರ ಚೋಟಾ ಪ್ಯಾಕೆಟ್ ಬಡದಮಾಕ ಅಂದ್ರೆ ಚಿಕ್ಕದಿದ್ರು ಅದರಲ್ಲಿ ಎಲ್ಲ ಒಂದು ಕ್ವಾಲಿಟಿ ಒಳ್ಳೇದಿದೆ ರೀ. ಹಾಗಾಗಿ ಒಂದು ಹೊತ್ತು ನೀವು ತಿಂತಾ ಇದ್ರೆ ನಿಮ್ಮ ಆರೋಗ್ಯನ ಚೆನ್ನಾಗಿನೆ ಕಾಪಾಡ್ಕೋಬಹುದು ರೀ ನೀವು. ಅದಕ್ಕೆ ರೀ ನೀವು ತಿನ್ಬೇಕು ಮೊದ್ಲು. ನೀವು ಬೆಳೆದು ನೀವು ತಿಂದು ತೋರಿಸಿದಾಗ ನೀವು ತಿಂತಾ ಹೋದ್ರೆ ನಿಮ್ಮ ಮನೆಯಲ್ಲಿ ನೀವು ಬೆಳೆದಿರುವಂತದಕ್ಕೂ ಬೆಲೆ ಬರುತ್ತೆ. ನೀವು ರೈತರಲ್ಲಿ ಒಂದು ಏನಂದ್ರೆ ಬೆಳೆದ ತಕ್ಷಣ ನಮಗೆ ಬೆಲೆ ಬರಬೇಕು ಅನ್ನೋದು ಒಂದು ತಲೆಯಲ್ಲಿ. ಅದನ್ನ ನಾವು ಯಾವಾಗ್ಲೂ ಎಲ್ಲಾ ರೈತರಲ್ಲಿ ತಮ್ಮ ಪ್ರವಾಗಿ ಆಗಲಿ ತಾವು ಸ್ವಲ್ಪ ಎಲ್ಲರಿಗೂ ಸ್ವಲ್ಪ ಹೇಳಿ. ಇವಾಗ ಹೌದ್ರಿ, ಯಾರಾಗ್ಲಿ ರಾಸಾಯನಿಕ ಮಾತ್ರ ಬಳಸಿದ್ರಿ, ರಾಸಾಯನಿಕ ಬಳಸಿದ್ರು ಸಹಿತ ಯೂರಿಯಾ ಮಾತ್ರ ಒತ್ತ ಬಳಸಬಾರ್ದು ಅಂತ ಹೇಳ್ಬೇಕ್ರಿ ಮೇಡಮ್. ನಾವಾಗ್ಲಿ ನೀವು ಮೇಡಮ್ ಒಂದು ಆತ್ಮೀಯವಾದ ಮಾತು ಮೇಡಮ್ ಇದು. ಹೌದ್ರಿ ಹೌದ್ರಿ, ನಿಮ್ಮ ಮುಖಾಂತರ ಎಲ್ಲರಿಗೂ ಕೇಳೋರಿಗೆ ಎಲ್ಲರಿಗೂ ಗೊತ್ತಿಲ್ಲ. ಪ್ರತಿಯೊಬ್ಬ ರೈತ ಎಲ್ಲರೂ ರೈತರು ಒಳ್ಳೆಯವರಂತ ನಾವು ಹೇಳ್ಕೊತೀವಿ. ರೈತನೇ ಮೋಸ ಮಾಡಕತ್ತಿಲ್ಲ ನಿಮಗ, ನಾನು ಒಬ್ಬ ರೈತ ಆಗಿ ಹೇಳ್ತೀನಿ ನಿಮಗೆ. ಇಲ್ಲ ಹಂಗೇನಿಲ್ಲ, ಎಲ್ಲರೂ ಅದೇ ತರ ಇರಲ್ಲ. ಎಲ್ಲರೂ ನನಗೆ ಹಣ ಬೇಕು, ನನಗೆ ಹಣ ಬೇಕು, ಬರೀ ಹಣ ಬಡ್ಡಿ ದುಡ್ಡು ದುಡ್ಡು ದುಡ್ಡಿಗೆ ಎಲ್ಲರೂ ಮೋಹ ಮಾಡ್ತಾರೆ ಮೇಡಮ್. ಒಳ್ಳೇದು ಒಳ್ಳೇದು ಶಿವಶರಣ, ತುಂಬಾ ಸಂತೋಷ. ನೀವು ದುಡ್ಡು ದೊಡ್ಡದಲ್ಲ, ನಮ್ಮ ಶರೀರ ಆರೋಗ್ಯ. ಹೌದು ಹೌದು, ಒಳ್ಳೆ ವಿಚಾರ ಹೇಳಿದ್ರಿ ಶಿವಶರಣ ಅವರು ಅಂತ ಹೇಳ್ತಾರೆ ಎಲ್ಲರೂ. ಹೌದು ಹೌದು, ಒಳ್ಳೆ ವಿಚಾರ ಹೇಳಿದ್ರಿ ಶಿವಶರಣ ಅವರು. ತುಂಬಾ ಮನೆ ಮಾಡ್ತೀನಿ ಎಲ್ಲರೂ, ಯೂರಿಯಾ ಮಾತ್ರ ಹೊಟ್ಟು ಬಳಸಬೇಡಿ. ಒಳ್ಳೇದು ಒಳ್ಳೇದು, ನಿಮ್ಮ ಸಂದೇಶ ಎಲ್ಲ ರೈತರು ಕೇಳ್ತಾ ಇದ್ದಾರೆ. ಬಹಳ ಸಂತೋಷ ನೀವು ಹೇಳಿದ್ದಕ್ಕೆ. ಧನ್ಯವಾದಗಳು ತಾವು ಕರೆ ಮಾಡಿದ್ದಕ್ಕೆ ನಮಗೆ. ಈಗ ನಂತರ ಈಗ ಸಿರಿಧಾನ್ಯಗಳನ್ನ ನಾವು ಹೆಂಗ್ ಬಳಸ್ಬೇಕನ್ನೋದು ಎಲ್ಲರ ತಲೆಯಲ್ಲಿ ಒಂದು ಇದು. ತಿನ್ರಿ ತಿನ್ರಿ ಅಂತ ಹೇಳ್ತೇವೆ, ಆದ್ರೆ ಎಲ್ಲರೂ ಕೇಳೋದು ಹೆಂಗ್ ತಿನ್ಬೇಕ್ರಿ ನಾವು ಅಂತ. ಈಗ ಉಪಯೋಗಿಸೋದ್ರಲ್ಲಿ ಕೂಡ ಒಂದು ಕಲೆ. ಈಗ ಇತ್ತಿತ್ತಲ ನೋಡ್ತಾ ಇದ್ವಿ ಎಲ್ಲಾರು ಹೇಳ್ತಾರಂತೆ ಯಥೇಚ್ಛವಾಗಿ ತಿಂತಾರೆ, ಆದ್ರೆ ತಿನ್ನೋದ್ರಲ್ಲಿ ಅಥವಾ ಉಪಯೋಗಿಸೋದ್ರಲ್ಲಿ ಒಂದು ಪದ್ಧತಿ ಇದೆ. ಈ ಯಾವುದೇ ಒಂದು ಸಿರಿಧಾನ್ಯಗಳಲ್ಲಿ ಈಗ ಉದಾಹರಣೆಗೆ ಜೋಳ ರಾಗಿ ಮತ್ತೆ ಸಜ್ಜಿನ ನಾವು ಮೇಲಿನ ಸಿಪ್ಪೆ ತೆಗೆಯೋದು ಅವಶ್ಯಕತೆ ಇಲ್ಲ, ರಾಶಿ ಮಾಡಿ ಅದನ್ನ ಹಿಟ್ ಮಾಡಿ ತಿಂತೀವಿ. ಆದ್ರೆ ಈ ನವಣೆ ಸಾವಿ ಹರಕ ಬರಗುಗಳ ಮೇಲೆ ಒಂದು ಬಿರುಸಾದ ಒಂದು ಒರಟು ಇದು ಹೊದಿಕೆ ಇರುತ್ತೆ, ಅದನ್ನ ನಾವು ಸಂಸ್ಕರಣೆ ಮಾಡಿ ತೆಗಿಬೇಕು. ಅಂದ್ರೆ ಅದನ್ನ ಇತ್ತಿತ್ತಲಂಗೆ ಹಿಂದಿನ ಕಾಲದಾಗ ಏನ್ ಕುಟ್ಟಿ ತೆಗಿತಿದ್ರು, ಈಗೆಲ್ಲ ಒಂದು ಆಧುನಿಕ ತಂತ್ರಜ್ಞಾನದಿಂದ ಮಷಿನ್ಗಳು ಅವೈಲೇಬಲ್ ಇದಾವೆ. ಸರಳ ಆಗಿದೆ, ತೊಂದರೆ ಇಲ್ಲ. ಈಗ ಕಲ್ಲು ತೆಗಿಲಿಕ್ಕೆ ಒಂದು ಡಿ ಸ್ಟೋನಿಂಗ್ ಮಷಿನ್ ಅಂತ ಸಿಗುತ್ತೆ, ಮೇಲಿನ ಸಿಪ್ಪೆ ತೆಗಿಲಿಕ್ಕೆ ಡಿ ಹಲ್ಲಿಂಗ್ ಮಷಿನ್ ಅಂತ ಸಿಗುತ್ತೆ, ನಂತರ ಈ ಮೇಲೆ ಪಾಲಿಶ್ ಮಾಡ್ಲಿಕ್ಕೂ ಕೂಡ ಒಂದು ಪರ್ಲಿಂಗ್ ಮಷಿನ್ ಅಂತಾನು ಸಿಗ್ತವೆ. ಈಗ ಎಲ್ಲ ತರದ ತಾಂತ್ರಿಕ ಒಂದು ಯಂತ್ರಗಳು ಲಭ್ಯ ಇರೋದ್ರಿಂದ ಒಂದು ಸಂಸ್ಕರಣೆ ಒಂದು ಏನು ತೊಂದರೆ ಇಲ್ಲ. ಅಂದ್ರೆ ಈಗ ಹೆಂಗ ನಮ್ದು ಈ ಗೋಧಿದು ಜೋಳದ್ದು ಏನು ಗಿರಣಿಗಳು ಇರ್ತಾವಲ್ಲ, ಅದೇ ಟೈಪ್ ಗಿರಣಿಗಳು ಇವಕ್ಕೂ ಸಿಗ್ತಾ ಇದ್ದಾವೆ ಅಂತ. ಈಗ ಸಂಸ್ಕರಣೆ ನಾವು ಮಾಡ್ಬೇಕಾದ್ರೂ ಇದರಲ್ಲಿ ಪ್ರೈಮರಿ ಅಂದ್ರೆ ಒಂದು ಒನ್ನೆಯ ಅಂದ್ರೆ ಮೇಲಿನ ಸಿಪ್ಪೆ ಇವೆಲ್ಲ ತೆಗೆದಕ್ಕೆ ಪ್ರೈಮರಿ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ. ಮೇಡಮ್ ಅವರು ನಮ್ಮ ಚರ್ಚೆ ಮುಂದುವರ್ಸೋಣ ಅಂತ ಒಂದು ಕರೆ ಅದ ನಾವು ತಗೊಳ್ಳೋಣ. ಹಾ ಸರ್. ಹಲೋ ಹಲೋ ಹಲೋ ಆಕಾಶವಾಣಿ. ಹಲೋ ನಮಸ್ಕಾರ ಸರ್. ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ನಾ ತಿಡಗುಂದಿಯಿಂದ ಬಂದೇನವ ಅಂತೀರಿ ಸರ್. ತಿಡಗುಂದಿಯಿಂದ? ತಿಡಗುಂದಿಯಿಂದ ಬಂದೇನವಾದ್ರಿ. ಬಂದೇನವಾಜ್ ಅವ್ರು ಹೇಳ್ರಿ, ಬಂದೇನವಾಜ್ ಅವ್ರು ಏನ್ ಪ್ರಶ್ನೆ ಅದ ತಮ್ಮದು ಕೇಳ್ರಿ. ನಮ್ ಪ್ರಶ್ನೆ ಸರ್, ಈಗ ನಾವ್ ಏನ್ ಸಿರಿಧಾನ್ಯ ಬೆಳಿತೀವಲ್ರಿ ಸರ್, ಅದಕ್ಕ ಸಾವಯವನೇ ಬೆಳಿಬಹುದಲ್ರಿ ಸರ್, ಅದಕ್ಕೆ ಇದಕ್ಕ ಗೊಬ್ಬರ ಇದು ಯೂರಿಯಾ ಡಿಎಪಿ ಹಾಕ್ಬಿಟ್ಟು ಇರೋದಿಲ್ಲ ಅಲ್ರಿ ಅದಕ್ಕೆ. ಈಗ ರೀ ಅದಕ್ಕೆ ತಿಪ್ಪೆ ಗೊಬ್ಬರ ಹಾಕ್ಬಿಟ್ರೆ ಸಾಕು. ಸರ್ಕಾರಿ ಗೊಬ್ಬರ ಇವೆಲ್ಲ ಹಾಕಕ್ ಹೋಗ್ಬೇಡಿ, ಅವಶ್ಯ ಇಲ್ಲ ಅದಕ್ಕೆ. ಅತಿ ಆಸೆ ಹೇಳ್ತೀವಲ್ಲ ಮನುಷ್ಯ, ಅವಶ್ಯ ಇರ್ಲಾರ್ದೆ ನೀರ್ ಬಿಡುದು ಇದು ಹಾಕೋದು ಅದೆಲ್ಲ ಒಂದು ಒಳ್ಳೇದಲ್ಲ ಅಂತ. ಈಗ ನೀವು ತಿಪ್ಪೆ ಗೊಬ್ಬರ ಹಾಕಿಬಿಟ್ರೆ ಸಾಕು, ಅಷ್ಟರಲ್ಲೇ ಚೆನ್ನಾಗಿ ಬೆಳೆಯುತ್ತೆ. ಅದು ಚಜ್ಜಿ ಬೆಳಿತೇವ್ರಿ, ನವಣಿ ಬೆಳಿತೇವ್ರಿ ಮೇಡಮ್, ಜೋಳ ಬೆಳಿತೇವ್ರಿ. ಒಂದು ಒಳ್ಳೆ ಆಹಾರ ಬಿಜಾಪುರ ಒಳ್ಳೇದ್ರಿ, ಬರೀ ತಿಪ್ಪೆ ಗೊಬ್ಬರ ಹಾಕ್ರಿ ಚೆನ್ನಾಗಿ ಅದು ಅಂದ್ರೆ ಪೋಷಕ.